ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದು ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶು ಧನ ಕಾ ಬಿಮಾರ್ ಹೋನಾ ಇತನಾ ಬಡಾ ಝಟ್ಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು ಎಫ್ಎಂಡಿ ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆತ್ಮೀಯ ಕೇಳುಗರಿಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಶಿಷ್ಟ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮುಖ್ಯವಾಗಿ ನಮ್ಮಲ್ಲಿರುವಂಥ ಪಶು ಸಂಪತ್ತು ಬಹಳ ಅನನ್ಯವಾದದ್ದು. ದೇಶದ ಯಾವುದೇ ಭಾಗಕ್ಕೆ ನಾವು ಹೋಲಿಸಿ ನೋಡಿದರೆ ನಮ್ಮಲ್ಲಿ ಒಳ್ಳೆಯ ಒಂದು ಪಶು ಸಂಪತ್ತು ಇದೆ. ಹೈನುಗಾರಿಕೆಯಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿ ಅಗ್ರಸ್ಥಾನದಲ್ಲಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮಲ್ಲಿರುವಂಥ ಹಸುಗಳು ಮತ್ತು ಎಮ್ಮೆಗಳ ಒಂದು ಸಂಪತ್ತು. ನಮ್ಮಲ್ಲಿರುವಂಥ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸ್ಥಳೀಯ ಹಸುಗಳ ಒಂದು ತಳಿಗಳು ಮತ್ತು ಎಮ್ಮೆ ತಳಿಗಳ ಬಗ್ಗೆ ಮತ್ತು ಅವುಗಳ ವಿಶಿಷ್ಟ ಗುಣಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಆಡುಗೋಡಿಯಲ್ಲಿರುವಂಥ ರಾಷ್ಟ್ರೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಕೆ ಪಿ ರಮೇಶ್ ಅವರು. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ. ಮುಖ್ಯವಾಗಿ ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ, ಆದರೆ ನಮ್ಮ ಜಾನುವಾರುಗಳು ನಮ್ಮ ರೈತನ ಬೆನ್ನೆಲುಬು ಅಂತ ಹೇಳ್ಬೋದು. ಮುಖ್ಯವಾಗಿ ನಮ್ಮ ರಾಜ್ಯ ಹಲವಾರು ಈ ಹಸುಗಳ ಒಂದು ತಳಿಗಳಿಗೆ ತವರೂರು ಅಂತ ನಾವು ಕೇಳಿದ್ವಿ, ಆ ತಳಿಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತವಾಗಿಯೂ. ನಮ್ಮ ರಾಜ್ಯದ ಮೊಟ್ಟ ಮೊದಲ ತಳಿ ಅಂದರೆ ಹಳ್ಳಿಕಾರ್ ತಳಿ. ಹಳ್ಳಿಕಾರ್ ತಳಿ ಮೂಲ ತಳಿ ಅದು. ಅದರಿಂದ ಅಮೃತ್ ಮಹಲ್ ತಳಿ ಬಂತು. ಆ ನಂತರ ಅಮೃತ್ ಮಹಲ್ಲು ಹಳ್ಳಿಕಾರು ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಮತ್ತು ಅವುಗಳಲ್ಲಿ ಕೆಲವು ವ್ಯತ್ಯಾಸ ಇದೆ, ಆ ನಂತರ ಹೇಳ್ತೀನಿ. ಆದರೆ ಹಳ್ಳಿಕಾರ್ ತಳಿ ಚಿಕ್ಕ ರೈತರ ಮಿತ್ರ ಅಂತ ಹೇಳ್ಬೋದು. ಅಮೃತ್ ಮಹಲ್ಲು ಸ್ವಲ್ಪ ದೊಡ್ಡದಾಗಿರುತ್ತೆ, ಗಾತ್ರದಲ್ಲಿ ಚುರುಕಾಗಿರುತ್ತೆ, ಆದ್ದರಿಂದ ದೊಡ್ಡ ರೈತರು ಹೆಚ್ಚಾಗಿ ಸಾಕ್ಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ತಗೊಂಡ್ರೆ 75 ಭಾಗ ರೈತರು ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು. ಅವ್ರ ಹತ್ರ ಇರುವ ಜಮೀನು ಬರೀ 45 ಭಾಗ, ಅದೇ 75 ಭಾಗ ಪಶು ಸಂಪತ್ತು ಇದೆಯಲ್ಲ ಅದು ಅವ್ರ ಕೈಯಲ್ಲಿದೆ. ಆದ್ರಿಂದನೇ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಸಮನಾಗಿ ಡಿಸ್ಟ್ರಿಬ್ಯೂಷನ್ ಆಗಿರೋದು ಪಶು ಸಂಪತ್ತು. ಆದ್ರಿಂದನೇ ನಾವು ದೇಶದ ಆರ್ಥಿಕತೆಯನ್ನು ದ್ವಿಗುಣಗೊಳಿಸಬೇಕಾದ್ರೆ, ರೈತರ ಇನ್ಕಮ್ ಅನ್ನು ದ್ವಿಗುಣಗೊಳಿಸಬೇಕಾದ್ರೆ ಜಾನುವಾರುಗಳ ಪಾತ್ರ ಬಹಳ ಮುಖ್ಯ, ಅದರಲ್ಲಿ ದೇಶಿ ತಳಿಗಳ ಪಾತ್ರ ಬಹಳ ಮುಖ್ಯ. ಅದರ ಜೊತೆಗೆ ನಮಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜಿಗಿಟ್ ಮಣ್ಣು ಇರುತ್ತೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ಕಿಲ್ಲಾರ್ ಅನ್ನುವಂತ ಒಂದು ತಳಿ ಇದೆ. ಆ ನಂತರ ಕೃಷ್ಣ ವ್ಯಾಲಿ ಇವತ್ತು ನಶಿಸು ಹಂತಕ್ಕೆ ಹೋಗಿದೆ, ಆ ತಳಿನೂ ಕೂಡ ಮುಧೋಳು, ಬೆಳಗಾಮು, ಬಿಜಾಪುರ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಕೃಷ್ಣ ವ್ಯಾಲಿ ಅಂತ, ಕೃಷ್ಣ ವ್ಯಾಲಿ 2000ಕ್ಕಿಂತನೂ ಕಮ್ಮಿ ಹಸುಗಳಿದೆ. ಅದ್ರ ಜೊತೆಗೆ ಹಾಲು ಮತ್ತು ಕೆಲಸಕ್ಕೆ ಎರಡೂ ಯೋಗ್ಯವಾದಂತ ತಳಿ ಅಂತ ಹೇಳಿದ್ರೆ ಒಂದು ದಿಯೋನಿ ತಳಿ, ಅದು ಬೀದರು ಗುಲ್ಬರ್ಗಾ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಕೆಲಸ ಮತ್ತೆ ಹಾಲಿಗೆ ಎರಡಕ್ಕೂ ಉಪಯೋಗವಾದಂತ ತಳಿ ಅಂತ ಹೇಳಿ ಕೃಷ್ಣ ವ್ಯಾಲಿ ಅದು ನಶಿಸುವ ಹಂತದಲ್ಲಿದೆ ಅಂತ ಹಿಂದೆನೆ ಹೇಳಿದೆ. ಅದ್ರ ಜೊತೆಗೆ ಕರಾವಳಿ ಮಲೆನಾಡು ಪ್ರದೇಶ, ಏರ್ತಕ್ಕ ಪ್ರದೇಶ, ಅಲ್ಲಿ ಮಳೆ ಜಾಸ್ತಿ, ಮಳೆಗಾಲದಲ್ಲಿ ಹುಳ ಹಪ್ಟಗಳು ಕೂಡ ಬಹಳ ಜಾಸ್ತಿ. ಅಲ್ಲಿಗೆ ಹೊಂದ್ಕೊಳ್ಬೇಕಾದ್ರೆ ಚಿಕ್ಕ ಗಾತ್ರದ ತಳಿ ಬಹಳ ಚೆನ್ನಾಗಿ ಹೊಂದ್ಕೋತವೆ, ಅದು ಮಲೆನಾಡ್ ಗಿಡ್ಡ ಅನ್ನುವಂತ ಒಂದು ತಳಿ ಇದೆ. ಅಂದ್ರೆ ಅವು ಗುಡ್ಡಗಾಡು ಪ್ರದೇಶಗಳನ್ನ ಸುಲಭವಾಗಿ ಹತ್ತಿಳಿತವೆ. ಅದ್ರ ಜೊತೆಗೆ ಬೆಳಿಗ್ಗೆ ಬಿಟ್ರೆ ಸಂಜೆವರೆಗೂ ಕೂಡ ಮೆನ್ಕೊಂಡ್ ಬರ್ತವೆ. ಆದ್ರಿಂದನೇ ಅವುಗಳ ಹಾಲ್ನಲ್ಲೂ ಕೂಡ ವಿಶಿಷ್ಟ ಗುಣ ಇರುತ್ತೆ. ಅದ್ರ ಜೊತೆಗೆ ನಾವು ಸಂಶೋಧನೆಯನ್ನು ಕಂಡು ಬಂದಿರೋದೇನಂದ್ರೆ ಮಲೆನಾಡ್ ಗಿಡ್ಡ ಹಸುವಿನ ಹಾಲ್ನಲ್ಲಿ ಲ್ಯಾಕ್ಟೋಫೆರಿನ್ ಅನ್ನುವಂತ ಒಂದು ಅಂಶ ಬಹಳ ಜಾಸ್ತಿ ಇದೆ. ಅದು ಸುಮಾರು 300 μg ನಷ್ಟು ಇರುತ್ತೆ ಅದು ಮೇಯಕ್ ಬಿಟ್ರೆ. ಅದು ಬ್ರೈನ್ ನ್ಯೂರಾನ್ ಡೆವಲಪ್ಮೆಂಟ್ಗೂ ಬಹಳ ಮುಖ್ಯ. ಅದರ ಜೊತೆಗೆ ಆಂಟಿ ಮೈಕ್ರೋಬಿಯಲ್ ಆಂಟಿ ವೈರಲ್ ಪ್ರಾಪರ್ಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಅದು ಬಹಳ ಮುಖ್ಯವಾದದ್ದು. ಅದೇ ನಮ್ಮ ವಿದೇಶಿ ತಳಿಗಳಲ್ಲಾದ್ರೆ ಸುಮಾರು 30 μg/mL ಅಲ್ಲಿ ಇರುತ್ತೆ. ಅದೇ ನಮ್ಮ ಎಮ್ಮೆ ತಳಿಗಳಲ್ಲೂ ಕೂಡ 30-50 μg ಇರುತ್ತೆ. ಆದ್ರಿಂದನೇ ದೇಶಿ ತಳಿ ಹಾಲಿನಲ್ಲಿ ಲ್ಯಾಕ್ಟೋಫೆರಿನ್ ಅಂಶ ಜಾಸ್ತಿ, 150 μg/mL ಇರುತ್ತೆ. ಅದೇ ಮಲ್ನಾಡ್ ಗಿಡದಲ್ಲಿ 300 ಇರುತ್ತೆ. ಈಗ ಮುಖ್ಯವಾಗಿ ತಾವು ವಿವಿಧ ಸ್ಥಳೀಯ ನಮ್ಮ ಹಸು ತಳಿಗಳನ್ನು ಹೆಸರಿಸಿದ್ರಿ. ಮೊದಲನೇದಾಗಿ ತಾವು ಹೇಳಿದ್ದು ಈ ಸಂಪನ್ಮೂಲದ ಕೊರತೆಯನ್ನು ಅನುಭವಿಸುವಂಥ ರೈತರ ಮಿತ್ರ ಅಂದರೆ ಹಳ್ಳಿಕಾರ್ ತಳಿ ಅಂತಂದು. ಈ ಹಳ್ಳಿಕಾರ್ ತಳಿಯ ಗುಣವಿಶೇಷಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಕಂಡುಬರುವಂಥ ದಕ್ಷಿಣ ಕರ್ನಾಟಕದಲ್ಲಿ ಅಂತ ಹೇಳಿದರೆ ಹಳ್ಳಿಕಾರ್ ತಳಿ ಅದು ಸುಮಾರು 21 ಲಕ್ಷದಷ್ಟಿದೆ. ಸಂಖ್ಯೆದಲ್ಲೂ ಕೂಡ ಬಹಳ ಜಾಸ್ತಿ ಇರೋದು. ಅದರಿಂದನೇ ಇದನ್ನ ರೈತ ಮಿತ್ರ ಅಂತ ಕೂಡ ಹೇಳ್ತಾರೆ. ಇದು ಅಮೃತ್ ಮಹಲ್ ತಳಿ ಹೋಲಿಸಿದ್ರೆ ಚಿಕ್ಕದು ಗಾತ್ರದಲ್ಲಿ. ಈ ತಳಿ ನಮಗೆ ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಚಾಮರಾಜನಗರ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ರೂರಲ್ಲು, ಇದ್ರ ಜೊತೆ ಜೊತೆಗೆ ತಮಿಳ್ನಾಡಿನ ಕೆಲವು ಪ್ರದೇಶ ಮತ್ತು ಆಂಧ್ರಪ್ರದೇಶದಲ್ಲೂ ಕೂಡ ಕಂಡು ಬರುತ್ತೆ. ಇದು ಮೂಲ ತಳಿ, ಪ್ರೋಜಿನೇಟರ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಇದರಿಂದ ಅನೇಕ ತಳಿಗಳು ಕೂಡ ಉದ್ಭವಿಸಿದ್ದಾವೆ. ಈಗ ಅಮೃತ್ ಮಹಲ್ ತಳಿಗೂ ಕೂಡ ಹಳ್ಳಿಕಾರ್ ರಿಲೇಷನ್ಸ್ ಇದೆ, ಕಿಲಾರ್ ತಳಿಗೂ ಇದೆ. ಹಳ್ಳಿಕಾರ್ ಜಾನುವಾರುಗಳು ಮಧ್ಯಮ ಗಾತ್ರದ್ದು, ಅಮೃತ್ ಮಹಲ್ ಗಾತ್ರದಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಆದ್ಮೇಲೆ ಬೂದ್ ಬಣ್ಣದಿಂದ ಕೂಡಿರುತ್ತೆ, ಮುಖ ಉದ್ದವಾಗಿದ್ದು ಕೆಳಗೆ ಬಂದಂತೆ ತೆಳು ಇರುತ್ತೆ. ಆದ್ಮೇಲೆ ತುಟಿ ಇದೆಯಲ್ಲ ಮತ್ತೆ ಬಾಲದ ತುದಿ ಕೂಡ ಕಪ್ಪು ಇರುತ್ತೆ. ಅದ್ರ ಜೊತೆಗೆ ಕೊಂಬುಗಳು ಕೂಡ ಉದ್ದವಾಗಿರುತ್ತೆ, ಹತ್ತಿರದಲ್ಲಿ ಹುಟ್ಟುಬಿಟ್ಟು ಮೇಲ್ ಹೋದಾಗ ಕೂಡ ಚೂಪಾಗಿರುತ್ತೆ. ಅದ್ರ ಜೊತೆಗೆ ಭುಜ ಇದೆಯಲ್ಲ ಅದು ಕೂಡ ದೊಡ್ಡದಾಗಿರುತ್ತೆ, ಗಂಗೆ ತೊದಲು ದೊಡ್ಡದಾಗಿರುತ್ತೆ. ಅದರಿಂದ ಕೆಲಸಕ್ಕೆ ಬಹಳ ಒಳ್ಳೆಯದು. ಈ ತಳಿಯಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದ್ರೆ ಎತ್ತುಗಳ ಜೊತೆ ಜೊತೆಗೆ ಹಸುಗಳನ್ನು ಕೂಡ ಕೆಲಸಕ್ಕೆ ಉಪಯೋಗಿಸ್ತಾರೆ. ಹಾಲು ಕೊಡದೇ ಇರುವಂತಹ ಸಮಯದಲ್ಲಿ ಹಸುಗಳನ್ನು ಈ ತಳಿಯಲ್ಲಿ ಹಾಲು ಕೊಡುವಂತ ಸಾಮರ್ಥ್ಯ ಸ್ವಲ್ಪ ಕಡಿಮೆ, 2-3 ಲೀಟರ್ ಒಂದಿನಕ್ಕೆ ಹಾಲು ಕೊಡ್ತವೆ. ಅದೇ ಉತ್ತಮವಾದ ಹಳ್ಳಿಕಾರ್ ತಳಿ 6-8 ಲೀಟರ್ ಹಾಲು ಕೊಡುವಂತದ್ದು ಇದೆ. ಅದ್ರ ಜೊತೆಗೆ ಫರ್ಟಿಲಿಟಿ, ಗರ್ಭ ಕಟ್ಟುವಂತದ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲದೆ ಕಟ್ತವೆ. ಇವತ್ತಿಗೂ ಕೂಡ ನಾವು ಕೃತಕ ಗರ್ಭಧಾರಣೆ ಇದ್ರೂ ಕೂಡ ಅನೇಕ ರೈತರು ಹೋರಿಗಳನ್ನು ಇಟ್ಕೊಂಡಿದ್ದಾರೆ, ಅವರು ಅದರಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಇದು ಕೆಲಸಕ್ಕೆ ಬಹಳ ಯೋಗ್ಯವಾದಂತಹ ತಳಿ, ಅನೇಕ ರೈತರು ಸಾಕ್ತಾ ಇದ್ದಾರೆ. ಇವತ್ತಿಗೂ ಕೂಡ ಒಳ್ಳೆ ಬೆಲೆ, ಗಂಡು ಕರು ಹುಟ್ಟು ಅಂದ್ರೆ ಈ ಕರುವಿನ ಫುಲ್ ಹಾಲನ್ನ ಕೊಡ್ತಾರೆ, ಹಾಲು ಕರೆಯೋದೇ ಇಲ್ಲ. ಯಾಕೆಂದ್ರೆ ಅದಕ್ಕೆ 50,000-60,000 ಬೆಲೆ ಬೆಳತ್ತಿವತ್ತು. ಕೋರಿ ಒಂದ್ ಜೊತೆ ಮಾಡಿದ್ರೆ 1 ಲಕ್ಷಕ್ಕೂ ಕೂಡ ಹೋಗ್ತಾ ಇದೆ. ಆದ್ರಿಂದನೇ ಈ ತಳಿಗೆ ಹಾಲಿನ ಅಂಶ ತಗೊಂಡ್ರೆ ನೀವು ಕೊಬ್ಬು, ಕೊಬ್ಬಿನ ಅಂಶ ಸುಮಾರು 3.5-4 ಇರುತ್ತೆ ಶೇಕಡ. ಅದ್ರ ಜೊತೆಗೆ ಪ್ರೋಟೀನ್ 3.5-3.75 ಇರುತ್ತೆ. ಲ್ಯಾಕ್ಟೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂಶ ಸುಮಾರು 5 ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಲ್ಯಾಕ್ಟೋಫೆರಿನ್ ಅಂಶನೂ ಜಾಸ್ತಿ ಇರುತ್ತೆ. ಆದ್ಮೇಲೆ ನಮ್ಮ ದೇಶಿ ತಳಿಗಳು ಎಲ್ಲೋದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಇರ್ಬೋದು, ಯಾಕೆಂದ್ರೆ ಬಿಸಿಲಿಗೆ ಹೋಗ್ತಾವೆ, ವೈಟಮಿನ್ D3 ಇರ್ಬೋದು, ಇವೆಲ್ಲ ಅಂಶಗಳು ಕೂಡ ಜಾಸ್ತಿ ಇರುತ್ತೆ. ಮೆಗ್ನೀಷಿಯಮ್, ಪೊಟ್ಯಾಸಿಯಮ್. ಆದ್ರಿಂದ ಇದನ್ನ ಅಮೃತ ಸಮಾನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ನಮ್ಮಲ್ಲಿ ಜನಪ್ರಿಯವಾದಂಥ ಒಂದು ನಮ್ಮ ದೇಸಿ ತಳಿ ಅಂತ ಅಂದರೆ ಈ ಅಮೃತ್ ಮಹಲ್ ಅಂತ ಅಂದು. ಇದ್ರ ಬಗ್ಗೆ ಅಂತೂ ನಾವು ಸಾಕಷ್ಟು ಕೇಳಿದ್ದೀವಿ. ಅಮೃತ್ ಮಹಲ್ ತಳಿಯ ವಿಶಿಷ್ಟ ಗುಣಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ. ಅಮೃತ್ ಮಹಲ್ ತಳಿ 500 ಇತಿಹಾಸ ಇರುವಂತಹ ವಿಶ್ವವಿಖ್ಯಾತ ತಳಿ ಅಂತ ಹೇಳಿ ತಪ್ಪಾಗಲಾರದು. ಈ ತಳಿಯನ್ನ ಎಲ್ಲ ತಳಿಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಒಂದು ಕೃಷಿ ಮತ್ತು ಹಾಲಿಗೆ ಇಲ್ಲ ಎರಡಕ್ಕೂ ಉಪಯೋಗಿಸ್ತೀವಿ. ಆದ್ರೆ ಈ ತಳಿಯನ್ನ ಯುದ್ಧದಲ್ಲೂ ಕೂಡ ಉಪಯೋಗಿಸಿದ್ದಾರೆ, ಅಂದ್ರೆ ಅದರಿಂದ ರಾಜಾಶ್ರಯವನ್ನು ಕೂಡ ಪಡೆದಿತ್ತು. ಹೌದು, ಅದರಿಂದನೇ ಈ ತಳಿ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತೆ ಮೈಸೂರು, ಚಾಮರಾಜನಗರ ಈ ಜಾಗಗಳಲ್ಲಿ ಸುಮಾರು 9 ಜಿಲ್ಲೆಗಳಲ್ಲಿ ಈ ತಳಿಯ ಅಭಿವೃದ್ಧಿಗೋಸ್ಕರನೇ ಮೈಸೂರು ಅರಸರು ಜಾಗವನ್ನ ಹುಲ್ಲುಗಾವಲನ್ನ ಮೀಸಲಿಟ್ಟಿದ್ರು. ಅದನ್ನೇ ಅಮೃತ್ ಮಹಲ್ ಕಾವಲ್ ಅಂತಾರೆ. ಅಮೃತ್ ಮಹಲ್ ಕಾವಲ್ ಅಂತಾರೆ. ಒಟ್ಟು ವಿಸ್ತೀರ್ಣ ಅವ್ರ ಕಾಲದಲ್ಲಿ 4,13,539 ಇಟ್ಟಿದ್ರು, 240 ಹುಲ್ಲುಗಾವಲು. ಅದರಿಂದ ಏನಾಯ್ತು ಅಂದ್ರೆ ಹಸುಗಳಿಗೆ ಮೇಯ್ಲಿಕ್ಕೆ ಅನುಕೂಲ ಆಯ್ತು, ಅದ್ರ ಜೊತೆಗೆ ಬಯೋಡೈವರ್ಸಿಟಿ ಬೇರೆ ಬೇರೆ ಸಸ್ಯ ವೈವಿಧ್ಯತೆ ಕೂಡ ಅನುಕೂಲ ಆಗಿದೆ. ಅಮೃತ್ ಮಹಲ್ ತಳಿಯನ್ನ ಬೆಳೆಸಿ ಅಭಿವೃದ್ಧಿಪಡಿಸಿದಲ್ಲಿ ಮೊದಲನೇ ಪಾತ್ರ ಅಂತ ಹೇಳಿದ್ರೆ ವಿಜಯನಗರದ ರಾಯಭಾರಿ ಅವರು ಶ್ರೀರಂಗಪಟ್ಟಣದಲ್ಲಿ ಇದ್ರು. ಅವ್ರು ಬರೋವಾಗ ಕರುಹಟ್ಟಿಯಿಂದ, ವಿಜಯನಗರದ ಕರುಹಟ್ಟಿಗೆಯಿಂದ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಅದನ್ನ ಮತ್ತು ಶ್ರೀರಂಗಪಟ್ಟಣ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದ್ದಂತ ಲೋಕಲ್ ಹಸುಗಳನ್ನು ಸೇರಿಸ್ಬಿಟ್ಟು ಈ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಸಂವರ್ಧನೆ ಮಾಡಿದ್ದಾರೆ ಮಾಡಿದ್ದಾರೆ. ಅದರ ಜೊತೆಗೆ ಮೈಸೂರು ಅರಸರು ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಯುದ್ಧದಲ್ಲೂ ಕೂಡ ಈ ತಳಿಯನ್ನು ಉಪಯೋಗಿಸ್ತಾ ಇದ್ರು. ಅದ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಹೈದರಾಬಾದ್ ನಿಜಾಮರು ಮೈಸೂರಿನ ಮೇಲೆ ದಂಡೆತ್ತಿ ಬಂದಾಗ ಏನ್ ಮಾಡಬೇಕು ಅಂತ ಅರಸರಿಗೆ ತೋಚಲಿಲ್ಲ. ಅಂತ ಸಮಯದಲ್ಲಿ ದಿವಾನ್ರು ಒಂದು ಸಲಹೆಯನ್ನು ಕೊಟ್ರು, ಈ ತಳಿಯ ಎತ್ತುಗಳು ಮತ್ತು ಗೂಳಿಗಳ ಕೊಂಬಿಗೆ ಬಟ್ಟೆಯನ್ನು ದೊಂದಿಯಂತೆ ಕಟ್ಟಿಬಿಟ್ಟು ಅದಕ್ಕೆ ಬೆಂಕಿ ಕೊಟ್ಬಿಟ್ಟು ಅವುಗಳ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ಅವಾಗ ಏನಾಯ್ತು ಅಂದ್ರೆ ಅವ್ರಿಗೆ ಏನು ದಿಕ್ ತೋಚದೆ ಓಡಿ ಹೋದ್ರು. ಅದೇ ರೀತಿಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ರು ಬಿದನೂರು ಇರಬಹುದು, ಅನೇಕ ಯುದ್ಧಗಳಲ್ಲೂ ಕೂಡ ಈ ತಳಿಯನ್ನು ಉಪಯೋಗಿಸಿದ್ದಾರೆ. ಇದನ್ನ ಬೆಣ್ಣೆ ಚಾವಡಿ ಅಂತ ಮೈಸೂರು ಅರಸರ ಕಾಲದಲ್ಲಿ ಕರಿತಾ ಇದ್ರು. ಯಾಕೆಂದ್ರೆ ಅವರು ಹಾಲಿಗೋಸ್ಕರನೇ ಬೇರೆ ಇಟ್ಕೊಂಡಿದ್ರು, ಕೆಲಸಕ್ಕೋಸ್ಕರನೇ ಒಂದು ಗುಂಪು ಇಟ್ಕೊಂಡಿದ್ರು. 60,000 ಇತ್ತು ಅವಾಗ. ಅದ್ರ ಜೊತೆಗೆ ಕೃಷಿಗೆ ಮತ್ತೆ ಯುದ್ಧಕ್ಕೋಸ್ಕರನೇ ಬೇರೆ ಬೇರೆ ಗುಂಪುಗಳನ್ನ ಇಟ್ಟಿದ್ರು. ಅದನ್ನ ಅಮೃತ್ ಮಹಲ್ ಅಂತ ನಾಮಕರಣ ಮಾಡಿದ್ದು ಟಿಪ್ಪು ಸುಲ್ತಾನ್. ಈ ತಳಿಯಲ್ಲಿ ನಂಬ್ರಿ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಪ್ರತಿಯೊಂದಕ್ಕೂ ಕೂಡ ಖುದ್ದಾಗಿ ನಿಂತ್ಬಿಟ್ಟು ನಂಬರ್ ಹಾಕಿಸ್ತಾ ಇದ್ರು. ಆದ್ರಿಂದ ನಂಬ್ರಿ ಅಂತ ಕೂಡ ಕರೀತಾರೆ. ಇವತ್ತಿಗೂ ಕೂಡ ಮಸ್ಟ್ರಿಂಗ್ ಅನ್ನುವಂತ ಪದ್ಧತಿ ಇದೆ. ಸ್ವತಂತ್ರ ಬಂದ ನಂತರ ಈ ತಳಿಯ ಅಭಿವೃದ್ಧಿಯನ್ನ ನಮ್ಮ ಪಶುವೈದ್ಯಕೀಯ ಮತ್ತು ಪಶುಪಾಲನಾ ಇಲಾಖೆಯ ವಶದಲ್ಲಿದೆ. ಅದರಲ್ಲಿ ಅಜ್ಜಂಪುರ ಹತ್ತಿದೆ ಚಿಕ್ಕಮಗಳೂರಲ್ಲಿ, ಅಲ್ಲಿ ಈ ತಳಿಯ ಅಭಿವೃದ್ಧಿಗೋಸ್ಕರನೇ ಒಂದು ಕೇಂದ್ರ ಇದೆ. ಅದರ ಜೊತೆಗೆ ಅನೇಕ ಕೇಂದ್ರಗಳು ಅಜ್ಜಂಪುರದಲ್ಲಿದೆ, ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಇದೆ. ಈ ಮೊದಲು ಹೇಳಿದೆ ನಾನು ಹಳ್ಳಿಕಾರ್, ಹಳ್ಳಿಕಾರ್ ತಳಿಯೂ ಕೂಡ ಕುಣಿಕೇನಹಳ್ಳಿ ಅಂತ ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ. ನಮ್ಮ ರಾಜ್ಯ ಸರ್ಕಾರನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ತಳಿಗಳ ಅಭಿವೃದ್ಧಿಗೆ, ಹಳ್ಳಿಕಾರ್ ಇರ್ಬೋದು ಅಮೃತ್ ಮಹಲ್ ಇರ್ಬೋದು, ಈ ತಳಿಗಳ ಅಭಿವೃದ್ಧಿಗೆ ತಗೊಂಡಿದೆ. ಅದರ ಜೊತೆಗೆ ರಾಷ್ಟ್ರ ಸರ್ಕಾರನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು 5-10 ವರ್ಷದಿಂದ ದೇಶಿ ತಳಿಗಳ ಅಭಿವೃದ್ಧಿಗೆ ಅವುಗಳ ಅವಶ್ಯಕತೆಯನ್ನು ಮನಗಂಡ್ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಈಗ ಅಮೃತ್ ಮಹಲ್ ತಳಿ ನೋಡೋದಕ್ಕೆ ಹೇಗೆ ಕಾಣುತ್ತೆ, ಅದರ ಲಕ್ಷಣಗಳು, ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿಯೂ, ಈ ತಳಿ ಗಾತ್ರದಲ್ಲಿ ಹಳ್ಳಿಕಾರ್ ತಳಿಗಿಂತ ಸ್ವಲ್ಪ ದೊಡ್ಡದು. ಬಿಳಿ ಬಣ್ಣ ಸಾಮಾನ್ಯವಾಗಿರುತ್ತೆ, ಭುಜ ಇದೆಯಲ್ಲ ದೊಡ್ಡದಾಗಿರುತ್ತೆ, ಕೋಡುಗಳು ಒಂದಕ್ಕೊಂದಕ್ಕೆ ಹತ್ತಿರವಾಗಿದ್ಬಿಟ್ಟು ಉದ್ದವಾಗಿರ್ತದೆ, ಹಿಂದಕ್ಕೆ ಹೋಗ್ಬಿಟ್ಟು ಉತ್ತರ ಇರುತ್ತೆ. ಆದ್ರಿಂದನೇ ಇವುಗಳು ಕೆಲಸ ಮಾಡೋದಕ್ಕೆ ಮತ್ತೆ ಯುದ್ಧಕ್ಕೆ ಉಪಯೋಗಿಸೋಕ್ಕೂ ಕೂಡ ಬಹಳ ಮುಖ್ಯವಾಗಿದ್ದು. ಬ್ರಿಟಿಷ್ ಕ್ಯಾಪ್ಟನ್ ಒಬ್ರು ಹೇಳಿದ್ರು, ಈ ಅಫ್ಘಾನಿಸ್ತಾನದಲ್ಲಿ ಇವತ್ತು ಕೂಡ ಹೋಗೋದು ಕಷ್ಟ, ಅಂತ ಸಮಯದಲ್ಲಿ ಅವರು ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಅವ್ರ ಜೊತೆಗೆ ಹೋದಂತ ಈ ತಳಿಯ ಎತ್ತುಗಳೇ ಕಾರಣ. ಅಂದ್ರೆ ಕ್ಯಾನನ್ನು ಫಿರಂಗಿ ಆಹಾರಗಳನ್ನ ಇವು ಶ್ರಮ ವಹಿಸಿ ಅಂತ ದುರ್ಗಮ ಪ್ರದೇಶ ಪ್ರದೇಶದಲ್ಲೂ ಕೂಡ ಹೋಗಿದಾವೆ. ಅವರು ಫಿರಂಗಿಗಳನ್ನು ಬಿಟ್ಟು ಬರಬೇಕಂತ ಬರಲಿಲ್ಲ, ಪ್ರಮೇಯ ಬರಲಿಲ್ಲ. ಯಾಕೆಂದ್ರೆ ಈ ತಳಿಯ ಎತ್ತುಗಳು 1 ಟನ್ 8-10 ಗಂಟೆಗಳ ಕಾಲ ಸತತ ನಡೆಯಬಲ್ಲವು, ಆಹಾರವಿಲ್ಲದೇನು ಕೂಡ 14 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲವು. ಅದ್ಮೇಲೆ ಸ್ವಾಮಿ ನಿಷ್ಠೆ ಬಹಳ ಜಾಸ್ತಿ ಮತ್ತೆ ಗೊರಸು ಬಹಳ ಗಟ್ಟಿ. ಆದ್ಮೇಲೆ ಈ ತಳಿ ಹಾಲಿನಲ್ಲೂ ಕೂಡ ಲ್ಯಾಕ್ಟೋಫೆರಿನ್ ಅಂಶನೂ ಚೆನ್ನಾಗಿರುತ್ತೆ, ಲ್ಯಾಕ್ಟೋಗ್ಲೋಬ್ಲಿನ್ನು, ಪೆಪ್ಟೈಡ್ಸು ಇವೆಲ್ಲ ತುಂಬಾ ಒಳ್ಳೇದಿರೋದ್ರಿಂದನೇ ಅಮೃತ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಈ ತಳಿಯ ಹಸುಗಳು ಎಷ್ಟು ಹಾಲು ಕೊಡಬಹುದು ಅಂತಾರೆ ಒಂದಿನಕ್ಕೆ? ಒಂದಿನಕ್ಕೆ ಸಾಮಾನ್ಯವಾಗಿ 3-4 ಲೀಟರ್ ಹಾಲು ಕೊಡ್ತವೆ. ಆದ್ರೆ ಉತ್ತಮವಾದ ಹಸುಗಳು 6-8 ಲೀಟರ್. ನಾವೇ ಒಂದು ಹಸುವನ್ನ ಇಲ್ಲ ಅಡುಗುಡಿಗೆ ತಗೊಂಡ್ಬಂದಿದ್ದು, ಅದು ದಿನಕ್ಕೆ 6 ಲೀಟರ್ ಹಾಲು ಕೊಡ್ತಾ ಇತ್ತು. ಚೆನ್ನಾಗಿ ಸಾಕೋದ್ರ ಮೇಲಿದೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಬಿಟ್ಬಿಟ್ಟು ಸಂಜೆ ಹೊಡ್ಕೊಂಡ್ ಬರ್ತಾರೆ ಹಾಲು ಕರೆಯೋದು, ಆವಾಗ 2-3 ಲೀಟರ್ ಹಾಲು ಕೊಡ್ತವೆ. ಈ ನಮ್ಮ ದೇಶಿ ತಳಿಗಳಲ್ಲಿ ಕರುಗಳು ಯಾವಾಗ್ಲೂ ಹತ್ರ ಇರ್ಬೇಕು, ಅವಾಗಲೇ ಹಾಲು ಕೊಡೋದು. ಅಂದ್ರೆ ತಾಯಿಯ ಮಮತೆ ಬಹಳ ಜಾಸ್ತಿ ಅವಕ್ಕೆ. ಹೌದೌದು. ಇನ್ನೊಂದು ತಾವು ಹೇಳಿದಂತದ್ದು ನಮ್ಮ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಿಗೆ ಹೆಚ್ಚು ಹೊಂದ್ಕೊಂಡಿರುವಂತ ಒಂದು ತಳಿ ಅಂದ್ರೆ ಕಿಲ್ಲಾರ್ ಅಂದ್ರೆ. ವಿಶೇಷವಾಗಿ ಅಲ್ಲಿ ಕಪ್ಪು ಮಣ್ಣು ಇರುತ್ತೆ, ಬಹಳ ಜಿಗುಟು ಮಣ್ಣು, ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇರಬೇಕಾಗತ್ತೆ. ಈ ಕಿಲ್ಲಾರ್ ತಳಿಯ ಮುಖ್ಯವಾದ ಗುಣಗಳು ಏನೇನು ಅಂತೀರಿ? ಈ ತಳಿ ಹಳ್ಳಿಕಾರ್ ತಳಿಯಿಂದ ಉದ್ಗಮವಾದಂತ ತಳಿ. ಆದ್ರೆ ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೋಸ್ಕರ ಉತ್ತರ ಕರ್ನಾಟಕದ್ದು ಗೊರಸಿದೆಯಲ್ಲ ಬಹಳ ಗಟ್ಟಿ ಇರುತ್ತೆ, ಅದೇ ಕೃಷ್ಣಾ ವ್ಯಾಲಿಯಲ್ಲಿ ಸಾಫ್ಟ್ ಇರುತ್ತೆ, ಅಲ್ಲಿ ಜಿಗಟು ಮಣ್ಣು. ಅದೇ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಹೋದ್ರೆ ವಾಟರ್ ರಿಟೆನ್ಷನ್ ಪವರ್ ಕಮ್ಮಿ, ಅದರಿಂದ ಬಹಳ ಬೇಗ ಕೆಲಸ ಮಾಡಬೇಕು, ಕೆಂಪು ಮಣ್ಣು ಇರುತ್ತೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ನಿಮಗೆ ಕಪ್ಪು ಮಣ್ಣು, ಬ್ಲಾಕ್ ಕಾಟನ್ ಸಾಯಿ ಅಂತ ಹೇಳ್ತಾರೆ. ಸಾಕಷ್ಟು ಶಕ್ತಿ ಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ ಉಳುಮೆ ಮಾಡ್ಬೇಕು. ಆದ್ರಿಂದನೇ ಕಿಲ್ಲಾರು ಮತ್ತು ಕೃಷ್ಣಾ ವ್ಯಾಲಿ ಎರಡೂ ಕೂಡ ದಷ್ಟಪುಷ್ಟವಾಗಿ ಶಕ್ತಿಯುತ ಆದಂತ ತಳಿ. ಈ ತಳಿಗೆ ಕಿಲಾರು, ಕಿಲಾರಿ, ತಿಲಾರಿ ಅಂತಲೂ ಕರೀತಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಈ ತಳಿ ಬಹಳ ಫೇಮಸ್ ಆಗಿದೆ. ಮಹಾರಾಷ್ಟ್ರದಿಂದ ಅನೇಕ ಜನರು ಈ ನಮ್ಮ ರೈತರು ತಗೊಂಡ್ಬರ್ತಾರೆ ತಳಿಗಳನ್ನ. ಅದರಲ್ಲೂ ಕೂಡ ಈ ತಳಿಗಳಲ್ಲಿ ಕಣ್ಣು, ಅಮೃತ್ ಮಹಲ್ ಮತ್ತು ಕಿಲಾರಿ ಇವೆಲ್ಲರಲ್ಲೂ ಕಾಂತಿಯಿಂದ ಕೂಡಿರುತ್ತೇವೆ. ಆಮೇಲೆ ಗೊರಸು ಬಹಳ ಗಟ್ಟಿ, ಆದ್ರಿಂದನೇ ಇದನ್ನ ಕಪ್ಪು ಮಣ್ಣಲ್ಲೂ ಉಪಯೋಗಿಸ್ಬೋದು, ಕೆಂಪು ಮಣ್ಣಲ್ಲೂ ಉಪಯೋಗಿಸ್ಬೋದು. ಅದೇ ಕೃಷ್ಣವೇಲಿಯಲ್ಲಾದ್ರೆ ಗೊರಸು ಬಹಳ ಸಾಫ್ಟ್, ಅದರಿಂದನೇ ಬ್ಲಾಕ್ ಕಾಟನ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣು ಬಿಟ್ಟು ಬೇರೆ ಕಡೆ ಉಪಯೋಗಿಸಲ್ಲ. ಅಂದ್ರೆ ಎಲ್ಲೆಲ್ಲಿ ನೊರಜುಗಲ್ಲುಗಳು ಇರ್ತಾವಲ್ಲ ಅಲ್ಲಿ ಆಗ, ನಮ್ಮ ಕೆಂಪು ಮಣ್ಣಲ್ಲಿ ಸ್ವಲ್ಪ ಕಲ್ಲಿನ ಪ್ರಮಾಣ ಜಾಸ್ತಿ ಇರುತ್ತೆ, ಪ್ರಮಾಣ ಇದ್ದಲ್ಲಿ ಉಪಯೋಗಿಸಕ್ಕಾಗಲ್ಲ. ಇವುಗಳಲ್ಲಿ ಕೂಡ ಮುಖ ನೀಳವಾಗಿರುತ್ತೆ, ಸುಪೂರವಾಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಉಬ್ಬಿದ ಹಾಗೆ ಇರ್ತದೆ, ಕೋಡುಗಳು ಕೂಡ ಉದ್ದವಾಗಿರುತ್ತೆ. ಎತ್ತುಗಳು ಮತ್ತು ಹೋರಿಗಳು 500 ಕೆಜಿ ಇರ್ತಾವೆ, ಸುಮಾರಾಗಿ 400 ರಿಂದ 500 550 ಕೆಜಿ ವರೆಗೆ ಇರ್ತವೆ. ಅದೇ ಹಸುಗಳು 300 ರಿಂದ 400 ಕೆಜಿ ಇರ್ತವೆ. ಅಂದ್ಮೇಲೆ ಇವುಗಳು ಕೃಷಿ ಕೆಲಸಕ್ಕೆ, ಅದರಲ್ಲೂ ಕೂಡ ಬ್ಲಾಕ್ ಕಾಟನ್ ಸಾಯಿಲ್ ಕಪ್ಪು ಮಣ್ಣಿಗೆ ಹೇಳಿ ಮಾಡಿಸಿದಂತಹ ತಳಿಗಳು. ಅದ್ರ ಜೊತೆಗೆ ಭಾರ ಎತ್ತಲಿಕ್ಕೆ, ತಗೊಂಡು ಹೋಗ್ಲಿಕ್ಕೆ, ಆದ್ರೆ ಇವುಗಳು ಓನರಿಗೆ ಅಂತ ಹೇಳಿದ್ರೆ ಯಾರು ಹಾಕಿರ್ತಾರೋ ಸ್ವಾಮಿನ ಇಷ್ಟೇ ಚೆನ್ನಾಗಿರುತ್ತೆ. ಅದೇ ಹೊಸಬರು ಹೋದ್ರೆ ಸೀಟು ಸ್ವಲ್ಪ ಜಾಸ್ತಿ, ಹೊಂದ್ಕೊಳ್ಳೋರಿಗೆ ಹೊಂದ್ಕೊಂಡ ನಂತರ ಪರವಾಗಿಲ್ಲ, ಚೆನ್ನಾಗಿರ್ತವೆ. ಅಂದ್ರೆ ನೋಡೋದಕ್ಕೆ ಬಹಳ ಬಿಳುಪಾಗಿರ್ತವೆ. ಹೌದು, ಬಿಳುಪು ಒಳ್ಳೆ ಶಿಸ್ತಾಗಿ ಇರ್ತವೆ. ಅಮೃತ್ ಮಾಲು ಕೂಡ ಸ್ವಲ್ಪ ಬಿಳುಪಾಗಿರ್ತವೆ. ಆಮೇಲೆ ಅಮೃತ್ ಮಾಲಲ್ಲಿ ಏನಾಗುತ್ತೆ ಅಂದ್ರೆ ಕರುಗಳ ಕಲರ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ರೆಡಿಶ್ ಆಗಿರುತ್ತೆ, ಆಮೇಲೆ ಬಿಳುವಾಗುತ್ತೆ. ಆದ್ಮೇಲೆ ಅಮೃತ್ ಮಾಲಲ್ಲಿ ಮುಖದ ಮೇಲೂ ಕೂಡ ಸ್ವಲ್ಪ ಕಪ್ಪು ಮಿಶ್ರಿತವಾಗಿರುತ್ತೆ, ಕಂದು ಬಣ್ಣವಾಗಿ. ಮತ್ತೆ ಹಳ್ಳಿಕಾರ ತಳಿಯಲ್ಲಿ ಬೂದ್ ಬಣ್ಣ ಇರುತ್ತೆ. ಅದೇ ಕಿಲಾರ್ ತಳಿಯಲ್ಲಿ ಏನಾಗುತ್ತೆ ಅಂದ್ರೆ ಬಿಳುಪು ಜಾಸ್ತಿ ಚೆನ್ನಾಗಿರ್ತದೆ. ನೋಡ್ಲಿಕ್ಕೆ ಈ ಮೂರು ತಳಿಗಳು ಕೂಡ ನಯವಾದ ಸ್ಕಿನ್ ಅನ್ನು ಹೊಂದಿರುತ್ತೆ, ನುಣುಪಾದ ಒಂದು ಚರ್ಮ ಹೊಂದಿರುತ್ತೆ, ಬಹಳ ಚುರುಕಾಗಿ ನಡೀತಾವೆ. ಅದರಿಂದ ಕಾಲು ಇವು ಮೂರು ತಳಿಗಳಲ್ಲಿ ಗಟ್ಟಿ, ನಾಯಿಗಳು ಬಹಳ ಗಟ್ಟಿ. ಈ ಕಿಲ್ಲಾರ್ ತಳಿಯ ಹಸುಗಳು ಕೂಡ ಒಳ್ಳೆ ಹಾಲನ್ನು ಕೊಡ್ತಾವ. ಕಿಲ್ಲಾರ್ ತಳಿಯು ಕೂಡ ಅಮೃತ್ ಮಾಲಿಕ್ಗೆ ಸಮಾನಾಂತರವಾಗಿ ಸುಮಾರಾಗಿ 2-3 ಲೀಟರ್ ಹಾಲು ದಿನಕ್ಕೆ ಕೊಡ್ತವೆ. ಸಾಮಾನ್ಯವಾದವು ಒಳ್ಳೆ ಹಸುಗಳು 5-6 ಲೀಟರ್ ವರೆಗೂ ಕೊಡುವಂಥದ್ದನ್ನ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಆಯ್ಕೆ ಮಾಡಿಬಿಟ್ಟು ಈ ತಳಿಯ ಉತ್ತಮವಾದ ಹೋರಿಗಳನ್ನ ಆಯ್ಕೆ ಮಾಡಿಬಿಟ್ಟು ಹಾಲಿನ ಅಭಿವೃದ್ಧಿಯನ್ನು ಪಡಿಸ್ಲಿಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ ಈ ದೃಷ್ಟಿಯಲ್ಲಿ. ಇನ್ನೊಂದು ತಾವು ಹೇಳಿದ್ದು ಅಂದ್ರೆ ಕೆಲವೇ 1000 ಸಂಖ್ಯೆಯಲ್ಲಿರುವಂತ ಕೃಷ್ಣ ವ್ಯಾಲಿ ಅಂತ, ಇದು ಒಂದು ಆತಂಕಕಾರಿಯಾದಂತಹ ಸಂಗತಿನೇ. ಈ ಒಂದು ಕೃಷ್ಣ ವ್ಯಾಲಿ ತಳಿಯ ವಿಶೇಷ ಗುಣಗಳೇನು ಅಂತೀರಿ? ಕೃಷ್ಣ ವ್ಯಾಲಿ ತಳಿ ಇದೆಯಲ್ಲ, ಇದು ಸಾಂಗ್ಲಿ ಮಹಾರಾಜರು ಡೆವಲಪ್ ಮಾಡಿದಂತ ತಳಿ. ಇದರಲ್ಲಿ ಗಿರ್ರು ಬೇರೆ ಬೇರೆ ಅಲ್ಲಿ ಲೋಕಲ್ ತಳಿಗಳನ್ನೆಲ್ಲ ಉಪಯೋಗಿಸ್ಬಿಟ್ಟು ಮಾಡಿದ್ರು, ಸಂವರ್ಧನೆ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಜಿಗಿಟ್ ಮಣ್ಣಿನಲ್ಲಿ ಕೆಲಸ ಮಾಡ್ಲಿಕ್ಕೆ. ಆದ್ರೆ ಏನಂದ್ರೆ ಅದು ಜಿಗಿಟ್ ಮಣ್ಣಿಗೆ ಬಹಳ ಉತ್ತಮ, ಎಳಿಯುವಂತ ಶಕ್ತಿ ಬಹಳ ಚೆನ್ನಾಗಿದೆ, ತೂಕದಲ್ಲೂ ಸುಮಾರು 500-600 ಕೆಜಿ ಇರ್ತವೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಅದು ಇವತ್ತು ಕಾಟನ್ ಬೆಳೆಯೋರೆಲ್ಲ ನೀರಾವರಿ ಸಿಕ್ಕಿದ ನಂತರ ಕಬ್ಬು ಬೆಳೆಯಕ್ಕೆ ಶುರು ಮಾಡಿದ್ರು. ಕಬ್ಬು ಬೆಳೆಯಕ್ಕೆ ಶುರು ಮಾಡಿದ ನಂತರ ಅವುಗಳಿಗೆ ಕೆಲಸ 365 ದಿನದಲ್ಲಿ 200 ದಿನನೂ ಕೂಡ ಸಿಗಲ್ಲ. ಅವಾಗ ಏನಾಯ್ತು ಅಂದ್ರೆ ಬೇರೆ ಪ್ರದೇಶಕ್ಕೆ ಇವು ಸೂಕ್ತ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಲು ಸಾಫ್ಟ್, ಗೊರಸು ಮೃದು, ಆದ್ರಿಂದ ಇವುಗಳ ಸಂಖ್ಯೆ ಕಮ್ಮಿ ಆಯ್ತು. ಇವತ್ತು ಸುಮಾರು 2500 ಮಾತ್ರ ಇದೆ. ಇದು ಆತಂಕಕಾರಿ ಸಂಗತಿ. ಇದರಲ್ಲಿ ವಿಶಿಷ್ಟ ಗುಣನೂ ಕೂಡ ಇದೆ. ಇದನ್ನ ಮಾಂಸಕ್ಕೋಸ್ಕರ ಡೆವಲಪ್ ಮಾಡ್ಲಿಕ್ಕೋಸ್ಕರ ಬೇರೆ ದೇಶಕ್ಕೂ ಕೂಡ ಈ ತಳಿಯನ್ನ ತಗೊಂಡೋಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತ ಹಾಲು ಮತ್ತು ಕೆಲಸಕ್ಕೆ ಎರಡಕ್ಕೂ ಆಗುವಂತ ತಳಿ ಅಂತ ಹೇಳಿದ್ರೆ ಒಂದು ಕೃಷ್ಣವೇಲಿ ಮತ್ತೊಂದು ದಿಯೋನಿ, ಇವೆರಡೇ ತಳಿಗಳು. ಅಂದ್ರೆ ಹಾಲು ಕೂಡ ಚೆನ್ನಾಗಿ ಸಿಗುತ್ತೆ. ಹೌದು, ಇದರಲ್ಲಿ 6-8 ಲೀಟರ್ ಹಾಲು ಕೊಡ್ತವೆ. ಸಾಮಾನ್ಯವಾಗಿ ನಾವು ಬೆಂಗಳೂರಿನಿಗೆ ತಗೊಂಡ್ಬಂದ್ಬಿಟ್ಟು ಈ ತಳಿಯಿಂದ 20,000 ಡೋಸ್ ವೀರ್ಯವನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಟುಕೊಂಡಿದ್ದೀವಿ. ಯಾಕೆಂದ್ರೆ ಇದನ್ನ ನರ್ಸಿಸುವ ಹಂತ ಇರೋದ್ರಿಂದ ಇದನ್ನು ಉಳಿಸ್ಕೊಂಬೇಕು ಅನ್ನೋ ಒಂದು, ಇದನ್ನ ಕಾಡಿಗೆ ಕಣ್ಣಿನ ಹಸು ಅಂತನೂ ಹೇಳ್ತಾರೆ. ಕಣ್ಣಿನ ಸುತ್ತನೂ ಕೂಡ ಕಪ್ಪು ಇರುತ್ತೆ, ಅದರಿಂದ ಕಾಡಿಗೆ ಕಣ್ಣು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೊಲೆ ಇದೆಯಲ್ಲ, ಅದು ಕೂಡ ಕಪ್ಪಾಗಿರುತ್ತೆ. ಅವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಆಹಾರ ಚೆನ್ನಾಗಿ ಬೇಕು, ಜಾಸ್ತಿ ಬೇಕಾಗುತ್ತೆ ಇವಕ್ಕೆ. ಇನ್ನೊಂದು ನಮ್ಮ ರಾಜ್ಯದ ತುತ್ತ ತುದಿಯಲ್ಲಿರುವಂತಹ ಬೀದರ್ಗೆ ವಿಶಿಷ್ಟವಾಗಿರುವಂತಹ ತಳಿ ಅಂದ್ರೆ ತಾವು ಹೇಳಿದ್ದು ದಿಯೋನಿ ಅಂತ. ಈ ದಿಯೋನಿ ತಳಿಯ ವಿಶಿಷ್ಟ ಗುಣಗಳೇನು ಅಂತಾರೆ? ದಿಯೋನಿ ತಳಿ ಇದೆಯಲ್ಲ, ಇದನ್ನ ಡ್ಯುಯಲ್ ಪರ್ಪಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲಸ ಮತ್ತೆ ಹಾಲು ಎರಡಕ್ಕೂ ಉಪಯೋಗವಂತದ್ದು. ಆ ತಳಿ ಬೀದರು, ಗುಲ್ಬರ್ಗಾ ಮತ್ತೆ ಮಹಾರಾಷ್ಟ್ರದಲ್ಲಿ ಆ ಜಿಲ್ಲೆಗಳಲ್ಲೆಲ್ಲ ಕಂಡು ಬರುತ್ತೆ. ಈ ತಳಿ ಹಾಲಿಗೂ ಕೂಡ ಬಹಳ ಮುಖ್ಯವಾದ, ಅಂದ್ರೆ ಸಾಮಾನ್ಯವಾಗಿ ಸರಾಸರಿ 5 ಲೀಟರ್ ಹಾಲು ಕೊಡ್ತವೆ. ಅಂದ್ರೆ 12-13 ಲೀಟರ್ ಹಾಲು ಕೊಡುವಂತದ್ದು ಅನೇಕ ವಿಧವೇ. ಬೀದರ್ನಲ್ಲೇ ಕೆಲವು ಹಳ್ಳಿಗಳಿದಾವೆ, ಅಲ್ಲಿ 7-8 ಲೀಟರ್ ಹಾಲು ಕೊಡುವಂತ ಹಸುಗಳು ಕೂಡ ದಿಯೋನಿ ತಳಿಯಲ್ಲಿದೆ. ಈಗ ನಮ್ಮಲ್ಲೂ ಕೂಡ 200 ಹಸುಗಳಿದಾವೆ ರಾಷ್ಟ್ರೀಯ ಹೈನು ಸಂಶೋಧನಾ ಬೆಂಗಳೂರಲ್ಲಿ. ಇವುಗಳಲ್ಲಿ ಸುಮಾರು 5 ಲೀಟರ್ ಹಾಲು ದಿನಕ್ಕೆ ಕೊಡ್ತವೆ. ಅದ್ರ ಜೊತೆಗೆ ಈ ತಳಿಯಲ್ಲಿ ಕೊಬ್ಬಿನಂಶ 3.5-4% ಇರುತ್ತೆ. ಅದ್ರ ಜೊತೆಗೆ ಪ್ರೋಟೀನ್ ಅಂಶ 8.5-9% ಇರುತ್ತೆ. 9% SNF ಫ್ಯಾಟ್ ಅಂದ್ರೆ ನಾನ್ ಸಾಲಿಡ್ ಫ್ಯಾಟ್ ಅಂತ ಹೇಳ್ತೀವಿ, ಲ್ಯಾಕ್ಟೋಸ್ ಮತ್ತು ಪ್ರೋಟೀನ್ ಸೇರ್ಬಿಟ್ಟು. ಅದ್ರ ಜೊತೆಗೆ ಅನೇಕ ವಿಶಿಷ್ಟ ಗುಣಗಳು ಕೂಡ ಇದೆ. ಈಗ ತಾವು ಇದುವರೆಗೂ ನಮ್ಮ ರಾಜ್ಯಕ್ಕೆ ವಿಶಿಷ್ಟವಾಗಿರುವಂತಹ ಹಸುಗಳ ತಳಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಇನ್ನು ನಮ್ಮ ರಾಜ್ಯಕ್ಕೆ ವಿಶಿಷ್ಟವಾಗಿರುವಂತಹ ಎಮ್ಮೆ ತಳಿಗಳೇನಾದರೂ ಇದಾವೆ? ಎಮ್ಮೆ ತಳಿಗಳು ಇದುವರೆಗೆ ಇರಲಿಲ್ಲ ನಮ್ಮ ರಾಜ್ಯದಲ್ಲಿ, ರಿಜಿಸ್ಟರ್ ಆದಂಥದ್ದು, ನೋಂದಣಿಯಾಗಿ ಗುರುತಿಸಿದಂತಹ ತಳಿಗಳು ಇರಲಿಲ್ಲ. ಈಚೀಚೆಗೆ ನಾವು ಮತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಡಿ ಎಸ್ ಕುಲಕರ್ಣಿಯವರ ಪ್ರಯತ್ನದ ಫಲವಾಗಿ ಧಾರವಾಡ ಎಮ್ಮೆ, ಧಾರವಾಡದ ಎಮ್ಮೆಗಳನ್ನು ಕೂಡ ಒಂದು ನಿರ್ದಿಷ್ಟ ತಳಿಯಾಗಿ ಗುರುತಿಸಲ್ಪಟ್ಟಿದೆ. ಇತ್ತೀಚೆಗೆ ಭಾರತ ಸರ್ಕಾರದ ಗೆಜೆಟ್ನಲ್ಲೂ ಕೂಡ ನೋಟಿಫಿಕೇಶನ್ ಆಗಿದೆ, ಕೆಲವೇ ದಿನಗಳ ಹಿಂದೆ ನೋಟಿಫಿಕೇಶನ್ ಆಗಿದೆ. ಈ ಧಾರವಾಡ ಎಮ್ಮೆ ಇದೆಯಲ್ಲ, ತಾವೆಲ್ಲ ಕೇಳಿರ್ತೀರಾ ಧಾರವಾಡ ಪೇಡ, ಅದು ಫೇಮಸ್ ಆಗಿ ಕಾರಣನೇ ಈ ಎಮ್ಮೆಗಳು. ಬೆಳಗಾಂ ಕುಂದ ಇರಬಹುದು, ಈ ಎಮ್ಮೆಗಳು ಮಧ್ಯಮ ಗಾತ್ರದಲ್ಲಿ ಇರ್ತವೆ, ಆದ್ರೆ ಇವಾಗ ಹಾಲ್ನಲ್ಲಿ ಫ್ಯಾಟ್ ಕೊಬ್ಬಿನಂಶನು ಕೂಡ 7% ಇರುತ್ತೆ. ಅದ್ರ ಜೊತೆಗೆ ಪ್ರೋಟೀನು ಲ್ಯಾಕ್ಟೋಸ್ ಇವೆಲ್ಲ ಇದೆಯಲ್ಲ, 9.3% ಈ ತಳಿಯಲ್ಲಿ ಮಾಡಿದಂತ ಕುಂದ ಇರ್ಬೋದು ಅಥವಾ ಧಾರವಾಡ ಪೇಡ ಇರ್ಬೋದು ತುಂಬಾ ರುಚಿ ಸ್ವಾದಕರ. ಅದರಿಂದನೇ ಧಾರವಾಡ ಪೇಡ ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಈ ತಳಿಯನ್ನ ಒಂದು ನಿರ್ದಿಷ್ಟ ತಳಿಯಾಗಿ ಗುರುತಿಸಬೇಕು ಅಂತ ಹೇಳಿ ನಾನು ಮತ್ತು ನಮ್ಮ ಸಹಪಾಠಿಗಳು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದು, ಆನಂತರ ಅದನ್ನ ಡಾಕ್ಟರ್ ಕುರ್ಕರ್ಣಿ ಅವರ ನೇತೃತ್ವದಲ್ಲಿ ನಾವು ಮುಂದೆ ತಗೊಂಡೋದು. ಅದು ಈ ವರ್ಷ ರಿಜಿಸ್ಟ್ರೇಷನ್ ಆಗಿದೆ. ಈ ತಳಿಯ ಅಭಿವೃದ್ಧಿಗೂ ಕೂಡ ಇನ್ನು ಮುಂದೆ ಕ್ರಮ ಕೈಗೊಳ್ಳೋರಿದ್ದೀವಿ. ಅದರ ಜೊತೆಗೆ ನಮ್ಮ ಸೌತ್ ಕೆನಡಾದಲ್ಲಿ ಅಂದ್ರೆ ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲಿ ಒಂದು ಯುನೀಕ್ ಕ್ಯಾರೆಕ್ಟರ್ ಇರುವಂತಹ ಎಮ್ಮೆ ತಳಿಯ ತಿನ್ನು ಗುರುತಿಸಲ್ಪಟ್ಟಿಲ್ಲ ಇದೆ, ಅದನ್ನು ಕಂಬಳಕ್ಕೆ ಉಪಯೋಗಿಸ್ತಾರೆ. ಸೌತ್ ಕೆನರಾ ಬಫಲೋಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಸರಿನ ಗದ್ದೆನಲ್ಲಿ ಓಟಕ್ಕೆ ಬಹಳಷ್ಟು ಉಪಯೋಗಿಸ್ತಾರೆ. ಅದು ಅದರಲ್ಲೂ ಕೂಡ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತೀವಿ, ವಿಶಿಷ್ಟ ಗುಣಗಳು ಇದೆ. ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತ ಮುಖ್ಯವಾದ ತಳಿಗಳು ಅಂತ ಹೇಳಿದ್ರೆ ಎಮ್ಮೆ ತಳಿ ಅಂದ್ರೆ ಒಂದೇ ಒಂದು, ಇವತ್ತು ರಿಜಿಸ್ಟರ್ ಆದ್ದು ಅದ್ ಯಾವ್ದು ಅಂತ ಹೇಳಿದ್ರೆ ಧಾರವಾಡ ಬಫಲೋಸ್. ಅದ್ರ ಜೊತೆಗೆ ಉತ್ತರ ಭಾರತದಿಂದ ತಂದಂತ ಮುರ್ರಾ, ಸೂರ್ತಿ ಗುಜರಾತಿನ ತಂದಂತದ್ದು, ಇವು ಕೂಡ ಕಂಡು ಬರ್ತವೆ. ಆದ್ರೆ ನಮ್ಮ ರಾಜ್ಯದ ತಳಿ ಅಂತ ಹೇಳಿದ್ರೆ ಒಂದೇ ಒಂದು, ಧಾರವಾಡದ ಎಮ್ಮೆ. ಅದ್ರ ಜೊತೆಗೆ ಮಹಾರಾಷ್ಟ್ರ ತಳಿ ಪಂಡ್ರಾಪುರಿ ಅಂತ, ಅದು ಕೂಡ ನಮ್ಮ ರಾಜ್ಯದಲ್ಲಿದೆ. ಅದು ಧಾರವಾಡ, ಬೆಳಗಾಮು ಈ ಪ್ರದೇಶದಲ್ಲಿ ಕಂಡು ಬರ್ತವೆ. ಈ ಧಾರವಾಡ ತಳಿಗೂ ಪಂಡ್ರಾಪುರಿ ತಳಿಗಿರೋ ವ್ಯತ್ಯಾಸ ಏನಂತ ಹೇಳಿದ್ರೆ ನಮ್ ನೋಡಿದ ಕೂಡಲೇ ಗೊತ್ತಾಗುವಂತದ್ದು, ಪಂಡ್ರಾಪುರಿಯಲ್ಲಿ ಕೋಡು ಉದ್ದವಾಗಿರುತ್ತೆ, ಅದೇ ಧಾರವಾಡಿ ಬಫಲೋಸ್ ಅಲ್ಲಿ ಕೋಡು ಮಧ್ಯಮ ಗಾತ್ರದಲ್ಲಿ ಇರುತ್ತೆ. ಅದ್ರ ಜೊತೆಗೆ ಈ ಪಂಡ್ರಾಪುರಿ ತಳಿ ಇದೆಯಲ್ಲ, 8-12 liters ಹಾಲು ಕೊಡುವಂತದ್ದು ಕೂಡ ಇದೆ. ಗೌಳಿ ಅಂತ ಹೇಳಿ ಒಂದು ಜನಾಂಗ ಇದೆ, ಗೌಳಿ ಜನಾಂಗ ಅಂತ ಕರೀತಾರೆ ಅವರು. ಗೌಳಿ ಜನಾಂಗದವರು ಈ ಎಮ್ಮೆಗಳನ್ನ ಸಾಕ್ಬಿಟ್ಟು ಅವರು ಬೆಣ್ಣೆ ತೆಗೆದುಬಿಟ್ಟು ಮಾರುವಂತದ್ದು ಕೂಡ ಸಂಪ್ರದಾಯ. ಅದ್ರ ಜೊತೆಗೆ ಧಾರವಾಡಿ ಬಫಲೋಸ್ ಕೂಡ ಗೌಳಿ ಜನಾಂಗದವರು ಸಾಕ್ತಾ ಇದ್ದಾರೆ. ಈ ಪಂಡ್ರಾಪುರಿ ಮತ್ತು ನಮ್ಮ ಧಾರವಾಡ ಎಮ್ಮೆಗಳು ನಮ್ಮ ವಿಶಿಷ್ಟವಾದ ಖಾದ್ಯ ಪದಾರ್ಥಗಳು, ಅದರಲ್ಲೂ ಹೆಸರುವಾಸಿಯಾದಂತಹ ಧಾರವಾಡ ಪೇಡ ಇರ್ಬೋದು, ಬೆಳಗಾಂ ಕುಂದ, ಇವುಗಳಿಗೆ ತಮ್ಮ ಕಾಣಿಕೆಯನ್ನ ಸಲ್ಲಿಸಿದವೆ. ಇನ್ನು ಕೊನೆಯದಾಗಿ ನಮ್ಮ ಈ ಮಲೆನಾಡು ಪ್ರದೇಶ ಮತ್ತೆ ಕರಾವಳಿ ಪ್ರದೇಶಕ್ಕೆ ವಿಶಿಷ್ಟವಾಗಿರುವಂತಹ ಒಂದು ಹಸು ತೋಳಿ ಅಂದ್ರೆ ಮಲೆನಾಡುಗಿಡ್ಡ, ಇದ್ರ ಬಗ್ಗೆ ಸಾಕಷ್ಟು ಕೆಲಸವನ್ನು ಕೂಡ ತಾವು ಮಾಡಿದಿರ. ಈ ಒಂದು ತಳಿಯ ಬಗ್ಗೆ, ಅದರ ವಿಶಿಷ್ಟತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಲೆನಾಡುಗಿಡ್ಡ ಒಂದು ತಳಿಯತ್ತು, ನಿರ್ದಿಷ್ಟ ತಳಿಯತ್ತು ಗುರುತಿಸಿರ್ಲಿಲ್ಲ. 1910 ನಾ ಈ ಪ್ರಯತ್ನವನ್ನು ಶುರು ಮಾಡಿದೆ, ಮೊದಲು ಕೂಡ ಪ್ರಯತ್ನ ಮಾಡಿದ್ದೆ ಆಗಿರ್ಲಿಲ್ಲ. 12 ಇದನ್ನ ಒಂದು ನಿರ್ದಿಷ್ಟ ತಳಿಯತ್ತ ಗುರುತಿಸಲ್ಪಟ್ಟು, ಇದು ಚಿಕ್ಕದಾದಂತ ತಳಿ ಅಂದ್ರೆ ಡ್ವಾರ್ಫ್ ವೆರೈಟಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಚಿಕ್ಕದು. ಇದು 80-120 kg ಅಷ್ಟು ತೂಕ ಇರುತ್ತೆ, ಹೈಟ್ ಒಂದು ಎತ್ತರ 80 cm ಅಷ್ಟು ಇರುತ್ತೆ. ಅಂದ್ರೆ ದೊಡ್ಡ ಈಗ ಗೋಟಿಗೆ ಹೋಲಿಸ್ಬೋದು, ಮೇಕೆಗೆ ಹೋಲಿಸ್ಬೋದು. ಈ ತಳಿಯ ಹಾಲ್ನಲ್ಲಿ ವಿಶಿಷ್ಟ ಗುಣ ಇದೆ, ನಾನು ಮೊದಲೇ ಹೇಳಿದೆ, ಲ್ಯಾಕ್ಟೋಫೆರಿನ್ ಅಂಶ ಬಹಳ ಹೆಚ್ಚಿದೆ, ಅದು ಆಂಟಿ ಮೈಕ್ರೋಬಿಯಲ್ಲೂ ಆಂಟಿ ವೈರಲ್ ಪ್ರಾಪರ್ಟಿ ಇದೆ, ಅದ್ರ ಜೊತೆಗೆ ನ್ಯೂರಾನ್ ಡೆವಲಪ್ಮೆಂಟ್ಗೂ ಕೂಡ ಬಹಳ ಮುಖ್ಯವಾದಂತು. ಅದ್ರ ಜೊತೆಗೆ ಈ ತಳಿಯ ಹಾಲಿನ ಫ್ಯಾಟ್ ಗ್ಲಾಬ್ಯುಲ್ ತುಂಬಾ ಚಿಕ್ಕದಾಗಿರುತ್ತೆ, ಆದ್ರಿಂದನೇ ಇರ್ಬೋದು ಇವತ್ತು ಆಯುರ್ವೇದಿಕ್ ಡಾಕ್ಟರ್ ಎಲ್ಲ ಈ ತಳಿಯ ತುಪ್ಪಕ್ಕೆ ತುಂಬಾ ಬೇಡಿಕೆ ಇದೆ. ಅದು ಫ್ಯಾಟ್ ಗ್ಲಾಬ್ಯುಲ್ ಬಹಳ ಚಿಕ್ಕದಾಗಿರುತ್ತೆ, ಮೊಸರು ಅದರ ಕನ್ಸಿಸ್ಟೆನ್ಸಿನೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮಲ್ನಾಡ್ ಗಿಡದಲ್ಲಿ. ಅದ್ರ ಜೊತೆಗೆ ಇವೆಲ್ಲ ಮೆಂದ್ಕೊಂಬರ್ತವೆ, ಆದ್ರಿಂದ ಬಯೋ ಆಕ್ಟಿವ್ ಪೆಪ್ಟೈಡ್ಸು, ಮೆಟಬೊಲೈಟ್ಸು ಇವೆಲ್ಲ ಹಾಲಿನಲ್ಲಿ ತುಂಬ ವಿಶಿಷ್ಟ ಗುಣಗಳನ್ನು ಹೊಂದ್ತವೆ. ಅದ್ರ ಜೊತೆಗೆ ಇನ್ನೂ ಒಂದು ವಿಶಿಷ್ಟ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದೆ ಮಲ್ನಾಡು ಕರಾವಳಿ ಪ್ರದೇಶದಲ್ಲಿ ಅಡಿಕೆ ಬೆಳೆಗಾರರು, ಅವ್ರಿಗೆ ಗೊಬ್ಬರ ಬಹಳ ಮುಖ್ಯವಾದದ್ದು. ಈ ತಳಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಎಲ್ಲಾ ತಳಿಗಳಲ್ಲೂ ಕೂಡ ಸಗಣಿನ ದಿನ ತೆಗಿತಾರೆ, ಆದ್ರೆ ಈ ತಳಿಯಲ್ಲಿ ದಿನಾನು ಕೂಡ ಹಸಿರು ಎಲೆಗಳನ್ನ ಹಾಕೋದು ಅಥವಾ ಬಿದ್ದ ಎಲೆಗಳನ್ನ ಕೂರಿಸ್ಕೊಂಡ್ಬಂದು ಹಾಕೋದು ಅಥವಾ ಸೊಪ್ಪು ಹಾಕೋದು ಪದ್ಧತಿ ಇದೆ. ತಿಂಗಳಿಗೆ ಒಂದ್ಸರಿ ಗೊಬ್ಬರ ತೆಗಿತಾರೆ, ಆದ್ರಿಂದನೇ ಉತ್ತಮವಾದಂತ ಗೊಬ್ಬರ ಸಿಗುತ್ತೆ ರೈತರಿಗೆ. ಅದಕ್ಕೋಸ್ಕರ ತುಂಬಾ ಸಂಖ್ಯೆನಲ್ಲಿ ಈ ಹಸುಗಳನ್ನು ಸಾಕ್ತಾರೆ. ಸಾಕ ತುಂಬಾ ಸುಲಭ, ಆದ್ಮೇಲೆ ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಬಹಳ ಜಾಸ್ತಿ. ಇತ್ತೀಚೆಗೆ ಕಾಲುಬಾಯಿ ಜ್ವರ ನಮ್ಮ ಸಂಸ್ಥೆನಲ್ಲೂ ಕೂಡ ಕೆಲವು ಹಸುಗಳಿಗೆ ಬಂದಿತ್ತು. ನಮ್ಮ ಸಂಸ್ಥೆನಲ್ಲಿ ಮಿಶ್ರತಳಿ HF ಹಸುಗಳು ಇದಾವೆ, ಅದ್ರ ಜೊತೆಗೆ ದಿಯೋನಿ ಹಸುಗಳಿದ್ದಾವೆ, ಮಲ್ಲಾರ್ ಗಿಡ್ಡ ಇದಾವೆ. ನಮ್ಮಲ್ಲಿ ಕಂಡು ಬಂದಂತ ಕಾಲುಬಾಯಿ ಜ್ವರದಲ್ಲಿ HF ಅಲ್ಲಿ ಹೆಚ್ಚಿನವಕ್ಕೆ ಬಂತು, ಮತ್ತು ಒಂದು ಹಸುವನ್ನ ನಾವು ಕಳ್ಕೊಬೇಕಾಯ್ತು. ಅದೇ ದಿಯೋನಿಯಲ್ಲಿ ಕೆಲವೇ ಹಸುಗಳಿಗೆ ಬಂತು, ಅವು ಕೂಡ 3-4 ದಿನದಲ್ಲಿ ಗುಣ ಆಗೋಯ್ತು, ಬಾಯಿಯಲ್ಲಿ ಮಾತ್ರ ಹುಣ್ಣು ಕಾಣಿಸ್ಕೊಡ್ತು. ಅದೇ ಮಲ್ನಾಡ್ ಗಿಡ್ಡದಲ್ಲಿ ಯಾವುದಕ್ಕೂ ಕೂಡ ಬರಲಿಲ್ಲ. ಆದ್ರೆ ಮಲ್ನಾಡ್ ಗಿಡ್ಡದಲ್ಲೂ ಕೂಡ ಕೆಲವು ಕೆಲವು ಕಡೆ ಬರ್ತದೆ ಫುಟ್ ಅಂಡ್ ಮೌತ್, ಅದು ವೇರಿಯಂಟ್ಸ್ ಇದ್ರ ಮೇಲೆ ಬಂದರೂ ಕೂಡ 2-3 ದಿನದಲ್ಲಿ ತನ್ನಷ್ಟಕ್ಕೆ ಗುಣ ಆಗ್ತದೆ. ಶ್ರೋತೃಗಳೇ, ಈ ನಮ್ಮ ರಾಜ್ಯಕ್ಕೆ ವಿಶಿಷ್ಟವಾದಂಥ ಹಸುಗಳು ಮತ್ತು ಎಮ್ಮೆ ತಳಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KP ರಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9-9-16-9-6-3-6. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-9-16-9-6-3-6. ತುಂಬ ಸಂತೋಷ ಡಾಕ್ಟರ್ ರಮೇಶ್ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರುವಂಥ ಕೆಲವೊಂದು ವಿಶಿಷ್ಟವಾದ ಹಸುಗಳ ತಳಿಗಳು ಮತ್ತು ಎಮ್ಮೆಗಳ ತಳಿಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಇದೀಗ.